ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಸವನ ಬಾಗೇವಾಡಿ ತಾಲೂಕು ನರಸಲ್ಗಿ ಗ್ರಾಮದ ದಾವಲ್ ಮಲ್ಲಿಕ್ ಅವರ ತೋಟದೊಳಗಿದ್ದೀವಿ. ಅವರು ಹಿಪ್ಪುನೇರಳೆ ಬೆಳೆದಾರ, ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ 2.5 ಎಕರೆ ಜಮೀನಿನೊಳಗೆ ಹಿಪ್ಪುನೇರಳೆ ಮೇನ್ ಮುಖ್ಯವಾದಂಥ ಒಂದು ಬೇಸಾಯ ಅವ್ರದ್ದು. ಸಾಕಷ್ಟು ಯಶಸ್ಸನ್ನು ಈ ರೇಷ್ಮೆ ವ್ಯವಸಾಯದೊಳಗೆ ಅವರು ಕಂಡಿದ್ದಾರೆ. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ದಾವಲ್ ಮಲ್ಲಿಕ್ ಅವರೇ, ತಮಗೆ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ. ನಾವು ರೇಷ್ಮೆ ಮಾಡತ್ತಿ 2014 ಮಾಡ್ತಾ ಇದ್ವಿ. ಸುಮಾರು 7-8 ವರ್ಷ ಆಯಿತು. ಅವಾಗ ನಾವು ರೇಷ್ಮೆ ಮಾಡುವಾಗ ನಮಗೆ ಇಲ್ಲಿ ಲೋಕೇಶ್ ಪವಾರ್ ಅಂತ ಹೇಳಿ ಇದ್ರು, ಅವ್ರದ್ದು ಮಾಹಿತಿ ತಗೊಂಡು, ಆಮೇಲೆ ಸಚಿನ್ ಪವಾರ್ ಅಂತ ಹೇಳಿ ಬಾಗೇವಾಡಿ ಒಳಗೆ ಅದಾರ, ಅವ್ರ ಮಾಹಿತಿ ತಗೊಂಡು ಮಾಡಿದ್ವಿ ಸರ್. ನಾವು ಮಾಡಿದ್ಮೇಲೆ ಹಂತ ಹಂತವಾಗಿ ನಮಗೂ ಅಷ್ಟು ಅವಾಗ ಜಾಸ್ತಿ ಇದ್ದಿದ್ದಿಲ್ಲ. ನಮ್ಗೆ ತಾಲೂಕಾ ಆಫೀಸ್ನೊಳಗೆ ನಮ್ಮ ಗೋಳಗುಂಡ್ ಸರ್ ಅಂತ ಹೇಳಿ ತಾಲೂಕಾ ಆಫೀಸರ್ ಅದಾರೆ, ಆಮೇಲೆ ರೇಂಜ್ ಆಫೀಸರ್ ಜಿ ಸಿ ಮಾಗಣಗೇರಿ ಅಂತ ಹೇಳಿದ್ದಾರೆ, ಅವರು ಮಾಹಿತಿ ಪ್ರಕಾರ ಮಾಡಿದ್ವಿ. ಅದರೊಳಗೆ ನಮಗೆ ರೇಷ್ಮೆ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗ್ಯದ ಸರ್. ಆಮೇಲೆ ನಾವು ಇದ್ರೊಳಗೆ ಎಲ್ಲ ರೇಷ್ಮೆ ಮಾಡ್ಕೊಂತಾನೆ ನಾನು ಮೊದಲು ನಾವು ಏನು ಇದ್ದಿದ್ದಿಲ್ಲರಿ, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳಗೆ ಅಷ್ಟು ಕಷ್ಟೇ ಇದ್ವಿ. ರೇಷ್ಮೆ ಮಾಡಿದ್ರೆ ನಮಗೆ ಒಳ್ಳೆಯ ಲಾಭ ಅನಿಸ್ಯದ, ರೇಷ್ಮೆ ಒಳಗೆ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೊಂಟಿವಿ ಸರ್. ಆಮೇಲೆ ಇದಕ್ಕೆ ನಾವು ಮೊದಲ ರಾಸಾಯನಿಕ ಬೆಳೆಸ್ತಿದ್ವಿ ಸರ್, ಈಗೆಲ್ಲ ನಾವು ರಾಸಾಯನಿಕ ಬಿಟ್ಟು ಇವು ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸ್ಟ್, ಬಯೋಡೈಜಿಸ್ಟ್ ಇವೆಲ್ಲ ನೈಸರ್ಗಿಕ ಕೃಷಿ ಅಂತೇಳಿ ನಾವು ಇದು ಆರ್ಗ್ಯಾನಿಕ್ ಬಿಟ್ಟು ಕೇಸಿಂದ್ರೆ ಇದನ್ನೇ ಮಾಡ್ಕೊಂಡು ಹೊಂಟಿದ್ವಿ ಸರ್. ನಾವು ಈಗ ಈ ರೇಷ್ಮೆ ಕೃಷಿ ಬಗ್ಗೆ ನೀವು ಆಸಕ್ತಿ ತಾಳ್ಬೇಕು ಅಂತಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ನಿಮಗೆ ಜ್ಞಾನನೂ ಬೇಕಾಗ್ತದೆ, ಕಲಿಬೇಕಾಗ್ತದೆ. ಯಾಕಂತಂದ್ರೆ ಭಾಳ ಕಾಳಜಿ ಮಾಡಬೇಕು, ಅದು ಹುಳುಗಳನ್ನು ಕಾಳಜಿ ಮಾಡಬೇಕು, ಆಮೇಲೆ ಭಾಳ ಸೂಕ್ಷ್ಮವಾದಂಥ ಒಂದು ಕೆಲಸ ಇರ್ತದೆ. ಇವನ್ನೆಲ್ಲ ನೀವು ಹೆಂಗೆ ಕಲ್ಕೊಂಡ್ರಿ? ಅದೇ ಸರ್, ನಮಗೆ ಮಾಗಣಗೇರಿ ಸರ್, ಗೋಳಗುಂಡ್ ಸರ್ ಇವ್ರ ಆಫೀಸರ್ ಅಂತ ಮಾಹಿತಿ ತೊಗೊಂಡೆ ಸರ್. ಆಮೇಲೆ ನಮ್ಗೆ ಲೋಕೇಶ್ ಪವಾರ್, ಸಚಿನ್ ಪವಾರ್ ಅವ್ರದೇ ಜಾಸ್ತಿ ಮಾಹಿತಿ ಕೊಟ್ರು ಸರ್ ನಮ್ಗೆ. ಅವ್ರ ಮಾಹಿತಿ ಮ್ಯಾಗ ಒಂದು 2 ವರ್ಷ ನಾವು ಅವರು ಬರೆದು ಹೋಗೋದು, ಅವ್ರ ಇದ್ರ ಮ್ಯಾಗ ಇದು ಮಾಡಿದೆ ಸರ್ ಅವ್ರು ಹೇಳ್ದಂಗೆ. ಆಮೇಲೆ ನಮಗೆ ಮಾಹಿತಿ ಆಯ್ತು, ಅದ್ರೊಳಗೆ ನಾವು ಮಾಡ್ಕೊಂಡು ಹೊಂಟಿದ್ವಿ ಸರ್. ಅದ್ರೊಳಗೆ ಚಲೋ ಆದಾಯ ಅನಿಸ್ಯದ ಸರ್ ನಮಗೆ. ಈಗ ನೀವು ಹಿಪ್ಪು ನೇರಳೆ ಯಾವ್ದು ಬೆಳೆದಿರಿ, ಯಾವ್ದು ತಳಿ ಅದ, ಆಮೇಲೆ ಈ ಹುಳುಗಳನ್ನು ಎಲ್ಲಿಂದ ತರ್ತಾ ಇದ್ದೀರಿ, ಹೆಂಗೆ ಒಂದು ಸ್ವಲ್ಪ ಹೇಳ್ತೀರಿ? ಈಗ ಹಿಪ್ಪು ನೇರಳೆ ನಮ್ದು ಎಲ್ಲ ಇರೋದು ಹಿವನ್ ಸರ್, ಹಿವನ್ ತಳಿ ಹಿಪ್ಪು ನೇರಳೆ ನಾಟಿ ಮಾಡಿದ್ವಿ. ಈಗ ಮರಿ ತರೋದು ಮೊದಲು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಚಾಕಿ ಸೆಂಟರ್ ಇಲ್ಲಾರ್ದ ಟೈಮ್ದಾಗ ಸರ್ ನಾವು ಆ ಕಡೆ ಈ ಕಡೆ ಮಟ್ಟೂರು ಹಿಂಗೆ ಕಿರಣಗೇರಿ ಆ ಕಡೆ ತರಿಸ್ತಿದ್ವಿ ಸರ್. ಈಗೇನದ ಇಲ್ಲಿ ನಮ್ಮ ತಾಲೂಕಲ್ಲಿ ಚಾಕಿ ಆಗಿಂತರ ಇಲ್ಲಿ ಸಚಿನ್ ಪವಾರ್ ಅವ್ರ ಹತ್ರ ತರ್ತಿದ್ವಿ ಸರ್, ಅಲ್ಲಿದ ಚಾಕಿನೂ ಚಲೋ ಬರ್ತೈತೆ ಸರ್, ಅದು ಅದನ್ನೇ ಮಾಡ್ಕೋತ ಹೊಂಟಿವಿ ಸರ್. ಈಗ ಅಲ್ಲಿ ಏನೋ ಬೈ ಚಾನ್ಸ್ ನಮಗೆ ಮರಿ ಸಿಗ್ಲಿಕ್ಕಪ್ಪ ಅಂದ್ರೆ ಎಲ್ಲಾರ ಬೇರೆ ಕಡೆ ತರಿಸ್ತೀವಿ ಸರ್ ಒಂದೊಂದು ಬೆಳೆ. ಅದು ಅವ್ರದ್ದು ಚಾಕಿನೂ ಚಲೋ ಕೊಡತ್ತಾರೆ ಸರ್ ನಮ್ಗಳು, ಅವ್ರಿಂದ ನಾವು ಚಲೋ ರೇಷ್ಮೆ ತೆಗೆಯಾಕತ್ತೀವಿ ಸರ್. ಈಗ ಇದು ಹೆಂಗೆ ನೀವು ಸಾಕಾಣಿಕೆ ಅಂತಂದ್ರೆ ಹುಳು ಸಾಕಾಣಿಕೆ ಅಂತಂದ್ರೆ ಹೆಂಗೆ ಶುರು ಆಗ್ತದೆ, ಮತ್ತು ಎಲ್ಲಿ ತನಕ ಇದು ಇದರ ಟೈಮ್ ಏನಿರ್ತದೆ, ಎಷ್ಟು ಟೈಮ್ದೊಳಗೆ ನಾವು ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ, ಹಂತಗಳು ಏನಿರ್ತವೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ? ಹಾಂ ಸರ್, ಇದು ಅಂದ್ರೆ ನಮ್ದು ಒಂಥರ ಕೂಸಿನ ಜಾಪನ್ ಮಾಡ್ದಂಗೆ ಮಾಡ್ಬೇಕ್ರಿ. ನಾವು ರೇಷ್ಮೆ ಮಾಡೋದಪ್ಪ ಅಂತಂದ್ರೆ ಎಲ್ಲರಿಗೆ ಮಾಡೋಕ್ಕಾಗಲ್ಲ. ಇದು ರೇಷ್ಮೆ ರೀ, ಆಸಕ್ತಿ ಇದ್ದಂಥ ರೈತರು ರೇಷ್ಮೆ ಒಳಗೆ ತುಂಬ ಲಾಭ ತಗೋಬೋದು. ಆದ್ರೆ ಇದ್ರೊಳಗೆ ನಮ್ದು ಏನದ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಸೊಪ್ಪು ಹಾಕ್ಬೇಕು ಹುಳಕ್ಕೆ ರೀ. ಹುಳ ನಮ್ಗೆ ಈಗ ಚಾಕಿ ಮೊಟ್ಟೆಯಿಂದ ಗೂಡಿನವರೆಗೆ ಅಂತಂದ್ರಿ, ನಮ್ಗೆ ಮೊಟ್ಟೆಯಿಂದ ಗೂಡಿನವರೆಗೆ ಅಂದ್ರೆ 2ನೇ ಜ್ವರಕ್ಕೆ ಹುಳ ಕುಂತಾಗ ಮರಿ ಕೊಡ್ತಾರೆ ನಮ್ಗೆ. ಜ್ವರ ಅಂದ್ರೆ ಪರಿ ಬಿಡ್ತೈತ್ರಿ ಅದು, ಆ ಲೆಕ್ಕದ ಮ್ಯಾಗ ನಮ್ಗೆ 2ನೇ ಪರಿ ಕುಂತಾಗ ಮರಿ ಕೊಡ್ತಾರೆ. ನಾವು ಅದನ್ನು 2ನೇ ಪರಿ ಅಂತ ಅದಕ್ಕೆ ಟೈಮಿಂಗ್ ಇರ್ತದೆ ಸರ್, 24 ತಾಸು 2ನೇ ಪರಿ ಪಾಸ್ ಆಗ್ಬೇಕಾದ್ರೆ 24 ತಾಸು ತಗೋತದೆ, 3ನೇ ಪರಿ ಪಾಸ್ ಆಗ್ಬೇಕಾದ್ರೆ 36 ತಾಸು ತಗೋತದೆ ರೀ, 4ನೇ ಪರಿ ಪಾಸ್ ಆಗ್ಬೇಕಂದ್ರೆ 48 ತಾಸು ತಗೋತದೆ. ಅಂದ್ರೆ ಇವಕ್ಕೆ ಒಂದೊಂದು ಇದು ಅದಾವ ಸರ್. ಏನ್ರಿ ಈಗ 2ನೇ ಪರಿಲಿಂತ 3ನೇ ಪರಿಗೆ ಹೋಗ್ಬೇಕಾದ್ರೆ 7ರಿಂದ 8 ಮೇವು ತಗೋತದೆ ಸರ್, 4 ದಿನದ ಒಂದು ಇದು ಇರುತ್ತೆ ಸರ್. ಅದಾದ್ಮೇಲೆ 24 ತಾಸು 36 ತಾಸು ಟೈಮ್ ತಗೋತ ಸರ್, 3ನೇ ಜ್ವರ ಹೇಳ್ಬೇಕಂದ್ರೆ. ಅದಾದ್ಮೇಲೆ 4ನೇ ಜ್ವರಕ್ಕೆ ಕೂಡ್ಬೇಕಂದ್ರೂ ಅಷ್ಟೇ ಸರ್, 7ರಿಂದ 8 ಮೇವು ತಗೋತದ್ರಿ. ಅವಾಗ ಜ್ವರಕ್ಕೆ ಕುಂದಿರ್ತದ್ರಿ, ಜ್ವರಕ್ಕೆ ಕುಂತಂದಾಗ ನಾವು 2 ದಿವಸ 48 ತಾಸು ಟೈಮ್ ತಗೋತದ್ರಿ. ಅದಾದ್ಮೇಲೆ ಮುಂದೆ 7 ದಿವಸ ಮೇವು ತಗೋತದೆ ಸರ್, 7 ದಿವಸ ಆದಮೇಲೆ ಅದು ಹುಳ ಹಣ್ಣಾಗಿ ಗೂಡಿಗೆ ಬರುತ್ತೆ ಸರ್. ಅವಾಗ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮೊಟ್ಟೆಯಿಂದ ಗೂಡಿನವರೆಗೆ ಅಂತಂದ್ರೆ 1 ತಿಂಗಳ ಕೋರ್ಸ್ ಸರ್. ಇದು 30 ದಿವಸ ಮೊಟ್ಟೆ ಆಗಿ ಗೂಡು ಬರ್ಬೇಕಂದ್ರೆ 30 ದಿವಸ ಸರ್. ನಮ್ಮ ಕಡೆ ಇರೋದು 24ರಿಂದ 25 ದಿವಸ ಇರುತ್ತೆ ಸರ್, 7 ದಿನದ ಮರಿ ಕೊಟ್ಟಿರ್ತಾರೆ ನಮಗ್ರಿ. 23ರಿಂದ 24 ದಿವಸ ಇರ್ತದೆ ಸರ್ ನಮ್ಮ ಕಡೆ ಇರೋದು ಗೂಡು ರೆಡಿ ಆಗ್ಬೇಕಂತಂದ್ರೆ 24 ದಿವಸ ಕೆಲಸ ಇರ್ತದ್ರಿ. ಕೆಲಸನೂ ಅಷ್ಟು ನಮಗೆ ಇದು ಮುಂಚೆ ಜರ ನಮಗೆ ವಾಜ್ಯ ಅನಿಸ್ತೈತೆ ಸರ್ ಕೆಲಸ ರೀ.

ಜಮದಗ್ನಿ ಸೇ